It adds color to our festivals. In crisis, it shields us. A home of our own is no less than a dream fulfilled. That's why today, troubles stay outside and comforts within. हमारी सरकार जो घर देती है ना, इसमें बाकी सुविधाएं भी साथ होती। शौचालय हो, बिजली हो, पानी हो, गैस हो, सरकार की अलग अलग योजनाएं, प्रधानमंत्री आवास योजना के इस करोड़ों घरों को संपूर्ण बनाती है। PM आवास, peace, comfort and dignity to over 4 crore families. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಹಿಂದೆ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಹಿರಿಯ ಕೃಷಿಕ ಮಹಿಳೆ ಶಾಂತವ್ವ ಶೇಖರಗೌಡ ಧರ್ಮಗೌಡರ್ ಅವರೊಂದಿಗೆ ಸಂದರ್ಶನದ ಕೇಳೋಣ ಅಂತ. ಇವರನ್ನ ಸಂದರ್ಶಿಸ್ತಾರ ಮಾಲಾ ಸಾಮ್ರಾಣಿಯವರು. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ನಮ್ಮ ಜೊತೆ ಇವತ್ತು ಶಾಂತವ್ವ ಶೇಖರ್ ಗೌಡ ಧರ್ಮಗೌಡ್ರ ಅವರಿದ್ದಾರೆ. ಇವ್ರು ಹುಟ್ಟಿದ್ದು ರೈತಾಪಿ ಕುಟುಂಬದೊಳಗ, ಆಮೇಲೆ ಮದುವೆ ಮಾಡ್ಕೊಂಡು ಹೋಗಿದ್ದು ರೈತಾಪಿ ಕುಟುಂಬದೊಳಗ. ಇವರು ಒಕ್ಕಲತನ ಮಾಡ್ತಾ ಇದ್ದಾರೆ. ಇವರ ಅನುಭವಗಳನ್ನ ನಾವು ಇವತ್ತ ತಿಳ್ಕೊಳ್ಳೋಣ ಅಂತ. ಶಾಂತವ್ವನವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರೀ ಶಾಂತಮ್ಮನವ್ರ, ನೀವು ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ಕೆ ಬಂದಿರಿ, ಬಹಳ ಖುಷಿ ಆಯ್ತು. ನಿಮಗೆ ಎಷ್ಟು ವಯಸ್ಸಿಗ? 62. ನೀವು ವಿದ್ಯಾಭ್ಯಾಸ ಮಾಡಿರಿ? ಹ್ಞೂ. ಎಷ್ಟು ಕಲ್ತೀರಿ? ಈಗ SSLC ಮುಗಿದೈತ್ರಿ. ಮುಗಿಸಿ 2 ವರ್ಷ PUC ಹೋದ್ರಿ, ಆದ್ರ ನಡುವ ಬಿಟ್ಟು ಬಿಟ್ಟಿನ್ರಿ. ಯಾಕ್ರಿ ಮದ್ವಿ ಆತೇನ್ರಿ? ಅವಾಗ ಇನ್ನೂ ಮದ್ವಿ ಆಗಿದ್ದಿಲ್ರಿ, ನಮ್ಮ ಮನ್ಯಾಗ ಕೆಲ್ಸ ಆಗುದಿಲ್ಲಂತೆ ಬಿಡಿಸಿದ್ರಿ. ಹೌನ್ರಿ. ನೀವು ಕಲ್ತಿದ್ದ ಯಾವ ಸ್ಕೂಲ್ನ್ಯಾಗ? ನಾವು ಹೊಳೆಯಾಳ್ರ ಕಲ್ಮೇಶ್ವರ ಹೈಸ್ಕೂಲ್ನಾಗ ಕಲ್ತೀನ್ರಿ. ಆಮೇಲೆ ಕಾಲೇಜ್ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ? ರೊಟ್ಟಿ ಕೊಡದಾಗ ಆಗಿತ್ತು. ಹೌದು, PUC ಮುಗ್ಸಕ್ ಆಗ್ಲಿಲ್ಲ ನಿಮ್ಗೆ? ಆಗ್ಲಿಲ್ರಿ. ಮುಂದ ಮದ್ವೆ ಆದ್ಮೇಲೆ ಹೆಂಗಿತ್ತು ಜೀವನ ನಿಮ್ದು? ಮದ್ವೆ ಆದ್ಮೇಲೆನು ಚಲೋನ ಐತ್ರಿ, ಮನೆ ಮಾಡ್ಕೊಂಡು ಹೊಲಕ್ ಹೋಗ್ತಿದ್ವಿ. ಹೌದಾ? ನೀವು ಸಣ್ಣಂದಿರ್ತನ ರೈತಾಪಿ ಕೆಲಸಗಳು ಇರ್ತಾವ ಹೊಲದೊಳಗ, ಕಮತಿತ್ತು ನಿಮ್ ತವ್ರ ಮನೆ? ತವ್ರ ಮನೆಗೂ ಕಮತಿತ್ತು. ಎಷ್ಟಿತ್ತು? ನಮ್ದು 10 ಎಕರೆ ಹೊಲಾರ, 3 ಕೂರಿ ಹೊಲಾರ, 12 ಎಕರೆ ಹೊಲಾರ ರೀ. ಅದ್ರೊಳಗ ನಮ್ಮಅಪ್ಪರು ಇದ್ರೆ ಅವ್ರ ಕರ್ಕೊಂಡ ನಾವು ಕೆಲಸ ಮಾಡ್ತಿದ್ರು ಹೊಲ್ದಾಗ. ಸಾಲಿ ಬಿಟ್ಟು ಹೊಕ್ಕಿದ್ವಿ ರೀ, ಸ್ವಿಗ್ಗಿ ಆಗಿಂದ ಮತ್ತೆ ಸಾಲಿಗೆ ಹೊಕ್ಕಿದ್ವಿ ರೀ. ಮಾಡ್ಕೊಂತನ ಸಾಲಿ ಕಲ್ಕೊಂತನ ಹೊಲ್ದನ್ ಕೆಲಸ ಮಾಡ್ಕೊಂತ ಇದ್ದೀವಿ ರೀ. ನಾವು ನಮ್ಮಣ್ಣರು ಒಬ್ರೇ ಇದ್ದಾರೆ, ಅವರು ಕನ್ನಡ ಶಾಲಿ ಮಾಸ್ತರ್ ಇದ್ದಾರೆ, ಅವ್ರ ಕೆಲ್ಸದ ಮೇಲೆ ಹೋಗಿದ್ರೆ ನಾವ ಮಾಡ್ಕೊಂಡು ಹೋಗ್ತಿದ್ವಿ ರೀ. ಮತ್ತೆ ನಿಮ್ಮ ಅಕ್ಕ ತಂಗಿರಿ? ನಮ್ಮ ಅಕ್ಕಗಳಿಬ್ಬರ್ರಿ, ನಾವು ಬೇಕು, ನಾನು ಸಣ್ಣಕ್ರಿ, ಅಕ್ಕಗಳು ಮಾಡಿದ್ರಿ ಕೆಲ್ಸ ರೀ. ಅವ್ರ ಗಂಡ ಮನೆ ಹೋಗಿ ನಾ ಮಾಡ್ಕೊಂತ ಹೋದ್ರಿ. ಸಣ್ಣಂದಿರ್ತ ಏನ್ ರೈತಾಪಿ ಕೆಲ್ಸ ಮಾಡ್ತಿದ್ರಿ? ಶಾಲಿ ಕಾಲೇಜ್ ಹೋಗ್ಕೋತ? ಶಾಲಿಗೆ ಹೋಗ್ಕೊಂತ ಹೊಲ್ದಾಗ ಮುಂಜಾನೆ ಕಡ್ಲಿ ಕೇಳಕ್ ಹೋಗ್ತಿದ್ವಿ ರೀ. ಕಡ್ಲಿ ಬಂದಾಗ ರೀ, ಇಲ್ಲ ಗೋಧಿ ಬಂದಾಗ ಗೋಧಿ ಕಿತ್ತು ಒಂದೊಂದು ಅಕಡೆ ಗೋಧಿ ಕಿತ್ತು ಶಾಲಿಗೆ ಹೋಗ್ತಿದ್ವಿ ರೀ. ಹತ್ತಿನೂ ಬಿಡಿಸ್ತಿದ್ವಿ ರೀ, ಜೈದಾರ ಹತ್ತಿದ್ದವ್ರಿ, ಆಗ ಅವ್ನು ಹತ್ತಿ ಬಿಡಿಸ್ತಿದ್ವಿ ರೀ. ಜೋಳ ಕೇಳ್ತಿದ್ವಿ, ಕಡ್ಲಿ ಕೇಳ್ತಿದ್ವಿ, ಎಲ್ಲ ಒಟ್ಟಿದ್ದೆಲ್ಲಾನು ಹೊಲ್ದಾನ್ ಕೆಲಸ ಮಾಡ್ಕೊಂಡ ಶಾಲಿಗೆ ಹೋಗ್ತಿದ್ವಿ ರೀ. ಹೊಲ್ದಾನ್ ಕೆಲಸ ಮಾಡಿ ಶಾಲಿಗೆ ಹೋಗಿ ಶಾಲಿಗೆ ಹೋಗ್ತಿದ್ವಿ. ಮತ್ತೆ ಜೀವನ ಹೆಂಗ್ ಬದ್ಲಿ ಆತ್ ನಿಮ್ ಮದ್ವೆ ಆದ್ಮೇಲೆ? ಹಿಂಗ ಏನು ಬದ್ಲಿ ಆಗಿನ್ರಿ, ಅಲ್ಲಿ ಹೆಂಗಿತ್ತು ಹಂಗ ಇಲ್ಲಿ ಇತ್ತು. ಆಮೇಲೆ ಮದ್ವೆ ಆಗೋಕಿನ್ ಮುಂಚೆ ಏನಿರ್ತದ, ಬಹಳ ಸ್ವತಂತ್ರ ಇರ್ತದ ತವ್ರ ಮನೆಯೊಳಗ. ನಿಮ್ಗೆ ಯಾರು ಅಡ್ಗೆ ಮಾಡಬೇಕು ಅನ್ನಂಗಿಲ್ಲ. ಗಂಡನ ಮನಿ ಬಂದ್ಮೇಲೆ ಹೆಂಗ್ ನಿಭಾಯಿಸಿದ್ರಿ? ಮಾಡ್ತಿದ್ವಿ ರೀ, ಕೆಲ ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಹೊಲಕ್ಕೆ ಹೋಗಿ ಹೊಲ್ದಾಗ ಆಳಿನ ನಾವು ಹೊಲ್ದಾಗ ಆಳಿನ ಕುಡಿದ್ರು, ಮತ್ತೆ ಬಂದು ರೊಟ್ಟಿ ಪಲ್ಯ ಮಾಡ್ಕೊಂಡು ಇರ್ತಿದ್ವಿ ರೀ. ಈಗ ಕಮತ ಮಾಡ್ತೀರಿ ನೀವು? ಏನೇನ್ ಕೆಲಸ ಮಾಡ್ತೀರಿ ಸದ್ಯ ಹೊಲ್ದಾಗ? ಸದ್ಯ ಹೊಲ್ದಾಗ ರೀ, ಈಗ ಹತ್ತಿ ಬಿಡ್ಸಕ್ ಹೋಗ್ತೀವಿ, ನನ್ಗೆ ನಡ್ಕೊಂತ ಹೋಗೋದಾಗುದಿಲ್ರಿ, ಗಾಡಿ ಮೇಲೆ ಕರ್ಕೊಂಡು ಹೋಗ್ರಿ. ಹೌದಾ? ಹೋಗಿ ಅಲ್ಲಿ ಹೊಲ್ದಾಗ ಕುಂತ್ಕೊಂಡು ಹತ್ತಿ ಬಿಡಿಸ್ತೀನಿ ರೀ. ನಾನು ಎಷ್ಟು ಜಮೀನ್ ಅದ ನಿಮ್ದು? 36 ಎಕರೆ ರೀ. ಅವ್ ಮಾಡ್ಕೊಂಡು ಹೋಗ್ತೀವ್ರಿ. ಈಗ ಏನೇನ್ ಬೆಳೆದಿರಿ ಹೊಲ್ದಾಗ ನೀವು? ಈಗ ಹೆಸರು ಹಾಕಿದ್ದೀವ್ ರೀ, ಹೆಸರು ತಕೊಂಡಿವ್ ರೀ, ಒಟ್ಟು ಗೊಂಜಾಳ ಹಾಕ್ಯಾವ ರೀ, ಹೊಳೆ ಮತ್ತೆ ಹತ್ತಿ ಹಾಕ್ಯಾವ ರೀ, ಇನ್ನು ಮತ್ತೆ ಕಡ್ಲಿ ಬಿತ್ತಬೇಕ್ರಿ ಈಗ. ಹೌದಮ್ಮ. ಈಗ ನೀವು ಮೊದಲು ನಿಮ್ಮ ತವ್ರ ಮನ್ಯಾಗ ಸಣ್ಣವ್ರು ಇದ್ದಾಗ ಏನು ಕಮತ ಮಾಡೋದಕ್ಕೂ ಈಗಿನ ಕಮತ ಮಾಡೋ ಪದ್ಧತಿಗೂ ನೀವೇನು ಬದಲಾವಣೆ ಕಾಣ್ತೀರಿ? ನೀವು ಬದಲಾವಣೆ ಕಾಣೋದಂದ್ರೆ ಈಗ ಹತ್ತಿ ಇದೊಂದ ನೋಡ್ರಿ ಬದಲಾವಣೆ ಕಾಣೋದ್ರಿ, ಗೊಂಜಾಳ ಹತ್ತಿರಿ. ಏನ್ ಬದಲಾವಣೆ ಕಂಡೀರಿ? ನಮ್ಮ ಕಡೆ ಹಾಕ್ತಿದ್ದಿಲ್ರಿ ಗೊಂಜಾಳ, ಈ ಹತ್ತಿ ಹಾಕ್ತಿದ್ದಿಲ್ರಿ. ನಾವು ಜೋಳ ಕಡ್ಲಿ ಗೋಧಿ ಇವನ್ನಷ್ಟು ಹಾಕ್ತಿದ್ದೀವಿ ರೀ. ಇಲ್ಲಿ ಎಲ್ಲಾನು ಹಾಕ್ತಾರೆ. ಇಲ್ಲಿ ಜೋಳ ಕಡ್ಲಿ ಗೋಧಿ ಗೊಂಜೋಳ ಹತ್ತಿ ಕೂಡೆ ಹಾಕ್ತಾರ ರೀ. ನಿಮ್ ಪಡೆ ಸೂರ್ದಾಗ? ಹ್ಞೂ ರೀ. ಮೊದ್ಲಿನ ಕಾಲದಾಗ ಮಷೀನ್ ಏನು ಉಪಯೋಗ ಮಾಡ್ತೀವಿ? ಮಷೀನ್ ಇದ್ದಿದ್ದಿಲ್ಲ ರೀ, ಕಣ ಇತ್ತು ರೀ. ಕಣ ಇತ್ತಲ್ಲ, ಕಣದಾಗ ಮಾಡ್ತಿದ್ವಿ ರೀ. ಕಣ ಮಾಡಿ ನೀರು ಹೊಡೆದು ಆ ಎತ್ತುಗಳು ಕಟ್ಟಿ ಅದಕ್ಕೆ ಮತ್ತೆ ಸಗಣಿ ಹೋಗೋದು, ಎತ್ತು ತುಳಿದಾಡಿಂದ ಬಡ ಮನೆಗೆ ತೊಗೊಂಡು ಬಡದು ಆಮೇಲೆ ಗೋಧಿ ಹುಲ್ಲು ಹಾಕ್ತಿದ್ವಿ ರೀ. ಗೋಧಿ ಹುಲ್ಲು ಆಗಿಂದ ಜೋಳ ತೆಗೆದು ಜೋಳ ಹಾಕೋರಿ ಮತ್ತೆ ರೀ. ಗೋಧಿ ತೆಗೆದಿಂದ ಜೋಳ ಹಾಕ್ತಿದ್ದರು ರೀ, ಹುಲ್ಲು ಹೊಡಿತಿದ್ದರು ರೀ. ಈಗೇನಿಲ್ಲ ರೀ, ಮಷಿನ್ ಬಂದವ ಎಲ್ಲ ಮಷಿನ್ಗೆ ಹಾಕಿಸ್ತಾರೆ ಈಗ ರೀ. ಹೌದಾ? ಆಮೇಲೆ ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರಮ್ಮ, ಹೊಲದಾಗ ಕೆಲಸ ಮಾಡಬೇಕಾರ ಹಾಡ ಹಾಡ್ಕೋತ ಕೆಲಸ ಮಾಡೋರು. ಹ್ಞೂ. ನೀವೇನಾರ ಹಾಡ್ತೀರಿ? ಹ್ಞೂ ರೀ, ಹತ್ತಿ ಬಿಡಿಸ್ಕೊಂತ ಹಾಡ್ತಿದ್ದರು ರೀ. ಒಂದ್ ಸ್ವಲ್ಪ ಹಾಡು ತೋರಿಸ್ತೀರಿ? ಹ್ಞೂ ರೀ, ಹಾಡ್ರಿ. ಗುರುಬೇಕ ತಂಗಿ ಗುರುಬೇಕ, ಗುರುಬೇಕ ತಂಗಿ ಗುರುಬೇಕ, ನಿನ್ನ ಶಿರದಲ್ಲಿ ಕರವಿತ್ತು ಗಿರಿಜಾ ದೇವಿಯ ಮಾಳ್ಪೆ. ಗುರುಬೇಕ ತಂಗಿ ಗುರುಬೇಕ, ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಗೆಂದು, ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಗೆಂದು, ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ ಗುರುಬೇಕ ತಂಗಿ ಗುರುಬೇಕ. ಆಂಗಾನೆ ಕೇಳುವ ಲಿಂಗದ ಮೇಲಿನ, ಆಂಗಾನೆ ಕೇಳುವ ಲಿಂಗದ ಮೇಲಿನ, ಲಿಂಗದ ಪೂಜೆಯ ಗುಂಗ ಇಡಿಸುವಂತ ಗುರುಬೇಕ ತಂಗಿ ಗುರುಬೇಕ. ಪಡೆದು ಪಾದಿಸು ನಿನ್ನ ಹೆಡಮುರಗಿ ಕಟ್ಟಿ, ಪಡೆದು ಪಾದಿಸು ನಿನ್ನ ಹೆಡಮುರಗಿ ಕಟ್ಟೆ, ಕೆಡವುವ ಯಮುನಾಳನ್ ಹೊಡೆದೋಡಿಸುವಂತ ಗುರುಬೇಕ ತಂಗಿ ಗುರುಬೇಕ. ದೇಶದಳು ಬೇಕಾದ ಯಶಯುತ್ತಲಿ ನಮ್ಮ, ದೇಶದಳು ಬೇಕಾದ ಯಶಯುತ್ತಲಿ ನಮ್ಮ, ಹಸನಾದ ಪಡೆಸೂರ ಬಸವಣ್ಣನಂತ ಗುರುಬೇಕ ತಂಗಿ ಗುರುಬೇಕ. ಬಹಳ ಚಂದ ಹಾಡ್ತೀರಿ ನೀವು. ನೀವು ಹಾಡೋದ್ ನೋಡಿದ್ರ ಬರೀ ಮನಿಗಷ್ಟ ನೀವು ಹಾಡ್ತೀರಿ ಅನ್ಸೋದಿಲ್ಲ. ನೀವು ಯಾವ್ದಾರ ಜನಪದ ಸಂಘ ಸಂಸ್ಥೆ ಸದಸ್ಯರಿದ್ದೀರಿ ನಮ್ಮ? ಎಷ್ಟ್ ಚಂದ ಹಾಡ್ತೀರಿ. ಸಂಘ ಮಾಡಿದ್ದೀವ್ರಿ, ಮಾಡಿದ್ದೀವ್ರಿ. ಅದನ್ನ ನಡುವ ಇದನ್ನ ಮಾಡಿದ್ರೆ ಅದ್ರ ಎರಡು ಊರಿಗೆ ಹೋಗಿದ್ದಿರಿ, ಮೊರಬ ಆಮೇಲೆ ಅಳಗವಾಡಿಗೆ ಹೋಗಿದ್ದೀವ್ರಿ. ಅಲ್ಲಿ ಹೋಗಿ ಹಾಡ್ ಬಂದ್ ಹಾಡಿ? ಹ್ಞೂ. ಬಹಳ ಚಂದ ಹಾಡ್ತೀರಿ, ಹಿಂಗ ಹಾಡ್ರಿ. ಆಮೇಲೆ ಈ ತರ ನೀವು ಹಾಡ್ಕೋತ ಹೊಲ್ದಾಗ ಕೆಲಸ ಮಾಡ್ತಿರಲ್ಲ, ಹಂಗ ಸುಮ್ನ ಕೆಲಸ ಮಾಡೋದಕ್ಕೂ ಹಾಡ್ಕೋತ ಕೆಲಸ ಮಾಡೋದಕ್ಕೂ ಏನ್ ವ್ಯತ್ಯಾಸ ಐತಿ? ಹಂಗಾರೆ ಅವ್ನ ಬೇಸರ ಆಗಿರ್ತಾವಲ್ರಿ, ಹಂಗ ಹಾಡ್ಕೊಂತ ಕೆಲಸ ಮಾಡೋದ್ರಿ. ಬೇಜಾರ್ ಅಂತಾರಲ್ರಿ, ಹಂಗ ಆದಾಗ ಹಾಡ್ಕೊಂತ ಕೆಲಸ ಮಾಡೋದ್ರಿ. ಬಸವಣ್ಣವ್ರು ಹೇಳ್ತಾರ, ಕಾಯಕವೇ ಕೈಲಾಸ ಅಂತ ಹೇಳಿ. ನೀವು ಕಾಯಕದಲ್ಲಿ ಕೈಲಾಸ ಕಂಡೀರಿ. ಮತ್ತ ನಿಮ್ಮ ದಿನಚರಿ ಹೆಂಗ್ ಶುರು ಆಗ್ತದ? ಮುಂಜಾನೆಯಿಂದ ರಾತ್ರಿ ತನಕ ಏನ್ ಮಾಡ್ತೀರಿ ನೀವು? ಎದ್ದ ತಕ್ಷಣ ಮಕ ತಕೊಂಡು ವಿಭೂತಿ ಹಚ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಮುಂದೆ ಕೆಲಸ ಶುರು. ಕೆಲಸ ಏನೇನ್ ಮಾಡ್ತೀರಿ? ಮುಂಜಾನೆ ಕೆಲಸ ಚಾ ಮಾಡ್ಕೊಂಡು ಕುಡಿದು ಆಮೇಲೆ ರೊಟ್ಟಿ ಪಲ್ಯವು ಅನ್ನ ಸಾರು ಮಾಡ್ಕೊಂಡ್ರಿ. ಉದ್ಯಾನೆಲ್ಲ ಅವ್ನು ಮಾಡ್ಕೊಂಡು ಹೊಲಕ್ಕೆ ಹೋಗ್ತೀವಿ ರೀ. ನಾವು ನಮ್ಮ ಹೊಲ ನಾವು ದುಡ್ಡು ತಿಂತೇವಲ್ರಿ, ನಮ್ಗದ ಚಲೋ ರೀ. ಏನು ಹೊರಗೇನು ಕೊಟ್ಟು ಹೋಗ್ತಾರ ಲಕ್ಷಣ ಕತ್ರಿ. ನೀವು ಇಷ್ಟು ದಿವಸ ಕಮತ ಮಾಡ್ಕೊಂಡು ಬಂದಿರಿ, ಮಳಿನ ರೈತರು ನಂಬ್ಕೊಂಡಿರ್ತಾರ. ನೀವೇನ್ ನೀರಾವರಿ ಮಾಡಿರೋ ಏನು ಕಮತ ಹೆಂಗ್ ಮಾಡ್ತೀರಿ? ನೀರೆಲ್ಲಿಂದ ಸಿಗ್ತಾವ ನೀರು? ನೀರಾವರಿ ಐತ್ರಿ, ಡ್ಯಾಮಿನಿಂದ ನೀರು ಬಿಡ್ತಾರ್ರಿ. ಡ್ಯಾಮಿಂದ? ಯಾವ ಡ್ಯಾಮಿಂದ? ಮಲಪ್ರಭಾ ಡ್ಯಾಮಿಂದ ನಿಂತಾರ್ರಿ. ಆ ಕಾಲುವೆಗೆ ಬರ್ತೈತ್ರಿ ನೀರು. ನಮ್ ಗೌಡ ರಾತ್ರಿನೇ ಹೋಗ್ತಾರ ನೀರು ಹಾಸ್ತಾರ್ರಿ. ಅಂದ್ರಿ ಕಾಲುವೆ ಹೋಗಿರ್ತೈತ್ರಿ, ಹಂಗ ಹಿಂಗ ನಮ್ ನಮ್ಗೆ ಹೊಲಕ್ ಬೇಕಾದಲ್ಲಿ ಅವ್ನ ಕಾಲುವೆ ಮಾಡಿರ್ತಾರ್ರಿ. ಆ ಕಾಲುವೆದಾಗ ಅವ್ನ ಮುಂದೆ ಕಟ್ಟುದ್ರಿ, ಆಮೇಲೆ ನಮ್ಗೆ ಹೊಲಕ್ ಬಿಟ್ಕೊಳಕ ಕಟ್ಕೊಂಡು ನಮ್ಮ ಹೊಲಕ್ ತೊಗೊಂಬರ್ತಾರ್ರಿ. ಹಾ, ಮಲಪ್ರಭಾ ತಾಯಿ ನಿಮ್ಮ ಹೊಲಕ್ಕ ನೀರು ಒದಗಿಸ್ತಾ. ನೋಡ್ರಿ, ಇನ್ನ ಮಳಿ ಬರ್ಲಿಲ್ದಾಗ ಹೆಂಗ? ಈಗ ಡ್ಯಾಮ್ ತುಂಬದಿದ್ರ ನೀವು ಏನ್ ಕಷ್ಟ ಅನ್ಭವಿಸ್ತೀರಿ? ಕಷ್ಟ ಆಕೈತ್ರಿ. ಆದ್ರೆ ಈ ಸಲ ಕೆರಿ ಮಾಡಿವ್ರಿ ನಾವು. ಈಗ ಮೊನ್ನೆ ನೀರ್ ಬಿಟ್ಕೊಂಡಾರ್ರಿ, ಅದ್ರನ್ನು ಪೈಪ್ ಹಾಕಿ ನೀರ್ ಹಾಸ್ಕೊಂತೀವ್ರಿ. ಕೆರಿ ಹೆಂಗ್ ಮಾಡ್ಕೊಂಡ್ರಿ ಅನ್ನೋದನ್ನ ಹೇಳ್ತೀರಿ ನಮ್ಮ ರೈತ ಬಾಂಧವರಿಗೆ? ಕೃಷಿ ಇಲಾಖೆದಿಂದ ವತಿಯಿಂದ ಬಂದಿತ್ರಿ ಅದು. ನಮಗ ಅದೊಂದು ತಗೊಂಡು ಕಾಟ ಮಾಡ್ಯಾನ್ರಿ. ಈಗ ನಾಳೆ ಕಡ್ಲಿ ಹಾಕಿದ್ರ ಅಂದ್ರಿ ಅದಕ್ಕೆ ನೀರ್ ಹಾಸ್ತಾರಿ. ನೀರ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ಅದ್ರಾಗಿಂತ ಕೆರೆ ನೀರ್ ನಿಮಗೆ ಉಪಯೋಗ ಆಕಾವ. ಹ್ಞೂ. ನಿಮ್ಮ ಹೊಲಕ್ಕ ಕೃಷಿ ಕಾರ್ಮಿಕರು ಎಲ್ಲ ಬರ್ತಾರ. ಈಗ ಹೇಳ್ತಾರ ರೈತಾಪಿ ಜನರಿಗೆ, ರೈತರಿಗೆ ಆಳ್ ಮಕ್ಳು ಸಿಗಂಗಿಲ್ಲ ಅಂತ ಹೇಳ್ತಾರ. ನಿಮ್ಗ ಆ ಸಮಸ್ಯೆ ಐತಿ? ಐತ್ರಿ. ಏನ್ ಮಾಡ್ತೀರಿ ನೀವು? ನಾವ್ ಏನ್ ಮತ್ತೇನ್ ನಾವ ಮಾಡ್ತೀವ್ರಿ. ನೀವ್ ಮನೆಯವ್ರೆಲ್ಲ ದುಡಿತೀರಿ? ಹೋಗ್ತೇವ್ರಿ ನಾವು. ಹೌದ್ರಿ. ಹಾ, ಈಗ ಸಣ್ಣ ವಯಸ್ಸಿನ ಮಕ್ಕಳು ಸಾಲಿಗೆ ಹೋಗ್ತಿರ್ತಾರ, ಅವರಿಗೆ ಈ ರೈತಾಪಿ ಕೆಲಸಗಳ ಬಗ್ಗೆ ಗೊತ್ತನ ಇಲ್ಲ. ಈ ತಂದೆ ತಾಯಿ ರೈತಾಪಿ ಕುಟುಂಬದವರು ನಮ್ಮ ಮಕ್ಕಳು ಓದ್ಲಿ ಅಂತ ಹೊಲದ ಹಂತಕ್ಕೆ ಅವ್ರನ್ನ ಬಿಟ್ಕೊಳಂಗೆ ಇಲ್ಲ ಅಂತ ತಂದೆ ತಾಯಿಗೆ ಏನ್ ಹೇಳ್ತೀರಮ್ಮ? ಸಾಲಿಗೆ ಕಲ್ಸುದು ಕಳ್ಸ್ರಿ, ಮತ್ತು ಹೊಲ ಕರ್ಕೊಂಡೋಗಿ ಹೊಲ ಕೆಲಸ ಮಾಡೋದನ್ನು ಹೇಳ್ರಿ, ಅಂದ್ರೆ ಕಲ್ಕೊಂತಾರ ಅವ್ರು. ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಏನೋರಿ. ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾರ ಮಕ್ಳಿಗೆ ಗೊತ್ತಾಗ್ಬೇಕು. ನೀವು ಅವ್ರನ್ನ ಕರ್ಕೊಂಡೋಗಿ ಹೊಲ್ದನ್ ಕೆಲಸ ಮಾಡಕ್ ಹಚ್ರಿ. ಅವ್ರ ಮುಂದೆ ಏನಾಗ್ತಾರ ಅನ್ನೋದು ದೇವ್ರಿಗೆ ಬಿಟ್ಟಿದ್ದ, ಅವ್ರ ನಸೀಬ. ಅವ್ರು ಕಲ್ಕೊಳ್ಳಿ, ಅವರು ದೊಡ್ಡವ್ರಾದ್ರೆ ಚೆಂದಾಗಿ ಮಾಡ್ಕೊಂಡು ಹೋಗ್ತಾರ, ತಮ್ಮ ಜೀವನ ತಾವು ನೋಡ್ಕೊಂತಾರ, ತಮ್ಮ ಹೊಲ ಮಂದಿಗೆ ಹಾಕಿ ಜನ ಬೇರೆ ಕಡೆ ದುಡಿಯಕ್ಕೆ ಹೋಗ್ತಾರ, ಅದೇನು ಉಪಯೋಗ ಆಗೋದಿಲ್ಲ. ತಮ್ಮ ಹೊಲನ ತಾವು ಬೆಳ್ಕೊಂಡ್ರೆ ಬಂಗಾರ ಬೆಳೆದಂಗೆ ಆಕತಿ. ತಮ್ಮದ ತಾವು ಮಾಡ್ಕೊಂಡ್ಬೇಕು. ಆಸ್ತಿ ಎಲ್ಲ ಮಂದಿಗೆ ಕೊಟ್ಟು ಮತ್ತೊಬ್ರು ಕೆಲಸ ದುಡಿದು ಏನೈತಿ? ತಾವ ತಮ್ಮ ಹೊಲ ದುಡ್ಕೊಂಡ್ರೆ ತಮ್ಗೆಲ್ಲ ಬರ್ತೈತಿ. ಈಗ ನಿಮ್ ಹಂಗ ರೈತಾಪಿ ಹೆಣ್ಮಕ್ಳು ಈ ಕಾರ್ಯಕ್ರಮ ಕೇಳ್ತಿರ್ತಾರ, ಆ ಎಲ್ಲ ಹೆಣ್ಮಕ್ಳಿಗೆ ನೀವೇನ್ ಹೇಳ್ತೀರಿ? ಸಗಣಿ ಗೊಬ್ಬರ ಹೊಲಕ್ಕೆ ಹಾಕಿದ್ರೆ ಬೆಳಿತೈತಿ, ಸಾವಯವ ಮಾಡ್ಕೊಂಡ್ರು ಬರ್ತೈತಿ. ಮತ್ತೊ ಹಿಂದ್ ಹಿರಿಯರು ಸಗಣಿ ಗೊಬ್ಬರ ಹಾಕಿದ್ರೆ ಹೊಲ್ದನ್ ಬೆಳಿ ಬರ್ತಾವ ಅಂತೇಳಿ ಹಾಕ್ತಿದ್ರು. ಈಗೇನೈತಿ, ಈಗ ಕೈ ನಾರ್ತಾವ ಅಂತೇಳಿ ಸಗಣಿ ಗೊಬ್ಬರ ಹಾಕಿ ಹೋಗುದಿಲ್ಲ. ಈಗ ಹಾಕಿದ್ರೆ ಪೀಕ್ ಬರ್ತಾವು, ಇಲ್ಲ ಅಂತಂದ್ರೆ ಇಲ್ಲ. ಹಿಂಗೈತಿ. ಶಾಂತಮ್ಮನವ್ರ, ನಿಮ್ಮ ಮನ್ಯಾಗ ಹೈನ ಐತೇನು? ಹೈನ ಐತ್ರಿ. ಎಷ್ಟು ಆಕಳ ಇಟ್ಕೊಂಡಿರಿ? ಏನ್ ಎಮ್ಮಿ ಇಟ್ಕೊಂಡಿರು? ಆಕಳ ಐತ್ರಿ, ಒಂದ ಇಟ್ಕೊಂಡಿರಿ. ನಿಮ್ಮ ಮನಿ ಹಾಲು ನೀವು ಕೊಳಂಗಿಲ್ಲ? ಇಲ್ರಿ, ಕೊಳೋದಿಲ್ರಿ. ಅದರಿಂದ ಏನು ಮೊಸರು? ಮೊಸರು ಮಾಡ್ತೀವ್ರಿ, ಬೆಣ್ಣೆ ಮಾಡ್ತೀವಿ. ಹಾಂ ಹಾಂ. ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡ್ಕೊತೀವ್ರಿ, ಆದ್ರೆ ಹೊರಗೆ ಕೊಳಕ್ಕೆ ಹೋಗೋದಿಲ್ರಿ. ಅದು ನಿಮಗೆ ದುಡ್ಡು ಉಳಿಯಿತು? ಹ್ಞೂ. ನೀವು ಕೃಷಿ ಒಳಗೆ ಲಾಭ ಕಾಣ್ತಿರೋ? ಏನು ಕೆಲವೊಮ್ಮೆ ಲುಕ್ಸಾನ್ ಆಗ್ತದ? ಒಮ್ಮೊಮ್ಮೆ ಆಕೈತಿ, ಲುಕ್ಸಾನ್ ಏನು ಆಕೈತ್ರಿ, ಆಗಿರ್ತೈತಿ. ಮಳೆ ಆಗಿ ಲುಕ್ಸಾನ್ ಆಕೈತ್ರಿ. ಒಂದು ಸ್ವಲ್ಪ ಲೇಟ್ ಆದರೆ ಹುಳ ಹತ್ತವು, ಇದು ಅದನ್ನು ಮಾಡುವ ಒಂದು ಸ್ವಲ್ಪ ಲೇಟ್ ಆಗಿರ್ತೈತ್ರಿ. ನೀರು ಹಾಸೋಗ್ ಒಂದು ಸ್ವಲ್ಪ ಲೇಟ್ ಆದ್ರೆ ಆಗೋಟ್ ಲುಕ್ಸಾನ್ ಆಗತ್ರಿ. ಹಾ, ಹಂಗೆ ಲುಕ್ಸಾನ್ ಆದಾಗ ಮನೆ ನಡೆಸೋ ತ್ರಾಸ ಆಗ್ತೈತಿ. ಹೌದ್ರಿ. ಮನೆತನ ಹೆಂಗೆ ನಡೆಸ್ಕೊಂಡು ಹೋಗ್ತೀರಿ ಲುಕ್ಸಾನ್ ಆಗಿ ಟೈಮ್ನಾಗ? ಏನು ಹಂಗಾರಿ, ತಾವು ಒಂದು ಕಡೆ ತರೋದು ಮಾಡೋದು ಮತ್ತು ಬೆಳೆದಿಂದ ಅವ್ರಿಗೆ ಕೊಡೋದ್ರಿ. ನೀವು ಯಾವ ಗೊಬ್ಬರ ಹಾಕ್ತೀರಿ ಹೊಲಕ್ಕೆಲ್ಲ? ನಾವು ಈಗ ಆಕಳ ಗೊಬ್ಬರನು ಸಗಣಿ ಗೊಬ್ಬರನು ಹಾಕಿರ್ತೇವ್ರಿ. ಇವು ಬಂದಿರ್ತಾವಲ್ರಿ, ಇವು ಯೂರಿಯಾ ಗೊಬ್ಬರ, ಡಿ ಎ ಪಿ ಅಂತೇಳಿ. ಗೋಧಿಗೆ ಅವಾಗ ಹಾಕಕ್ಕೆ, ಅವು ಒಟ್ಟು ಪೀಕಿಗೆಲ್ಲ ಹಾಕಕ್ಕೆ ತೊಗೊಂಬಂದಿರ್ತಾರ್ರಿ. ಅವ್ರು ಸಗಣಿ ಗೊಬ್ಬರ ಹಾಕಾಕ್ರಿ, ದನನು ಕಡಿಮೆ ಆಗತ್ತೆ, ಮತ್ತೆ ಇದನ್ನ ಜಾಸ್ತಿ ಮಾಡಕತ್ತಿ ಬಿಟ್ಟಾರ್ರಿ. ಶಾಂತಮ್ಮನವ್ರ, ಈಗಿನ ಕಾಲದ ರೈತಾಪಿ ವರ್ಗದವರಿಗೆ, ವ್ಯವಸಾಯ ಮಾಡೋರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ನೀವು? ರೈತ ದೇಶದ ಬೆನ್ನೆಲುಬು, ಅವ ಇದ್ರ ದುಡಿದ್ರ ಎಲ್ಲರೂ ಊಟ ಮಾಡ್ತೀವಿ. ಅದಕ್ಕೆ ರೈತ ಹೆಚ್ಚು ಪ್ರಗತಿ ಸಾಧಿಸಬೇಕಾದ್ರ ಅವ ಮತ್ತು ಅವನ ಕುಟುಂಬದವರೆಲ್ಲ ಕಂಪಲ್ಸರಿಯಾಗಿ ದುಡಿಯಬೇಕು. ದುಡಿತವೆ ದುಡ್ಡಿನ ತಾಯಿ. ಅದರಿಂದ ನಾವೆಲ್ಲರೂ ದುಡಿಬೇಕು, ದುಡಿದು ದೇಶನ ರಕ್ಷಣೆ ಮಾಡಬೇಕು. ಆದ್ರಿಂದ ನಾವೆಲ್ಲ ಮುಂದಿನ ಕಾಲದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿ ಹೊಂದಿ ರೈತಾಪಿ ಕುಟುಂಬದವರಾಗಿ ಉಳಿಯಬೇಕು. ಅಂದ್ರೆ ನಾವೆಲ್ಲ ಸ್ವಸಾಮರ್ಥ್ಯದಿಂದ ಈ ದೇಶವನ್ನು ಮುನ್ನಡೆಸಲು ಸಾಧ್ಯ. ಸಹಕಾರ ರೈತನಿಗೆ ಸಾಕಷ್ಟು ಸಹಕಾರ ಕೊಟ್ಟೈತಿ. ಅದಕ್ಕೆ ನೀರಾವರಿ ಸೌಲಭ್ಯ ಒದಗಿಸೈತಿ, ಸಾಲ ಸೌಲಭ್ಯ ಒದಗಿಸ್ತೈತಿ, ರೈತರಿಗೆ ಕಂತಿನ ಮೇಲೆ ಮಷಿನ್ ಕೊಡ್ತೈತಿ, ಟ್ರ್ಯಾಕ್ಟರ್ ಕೊಡ್ತಾರ. ಬೇಕಾದಂತ ಸೌಲಭ್ಯಗಳನ್ನು ಕೊಟ್ಟು ರೈತ ಮುಂದೂಡಲಿಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದರಿಂದ ನಾವು ಇವತ್ತ ಜಗತ್ತಿನಲ್ಲಿ ಭಾರತ ದೇಶ ಚಲೋ ಸ್ಥಾನದಲ್ಲಿ ಐತಿ. ರೈತಾಪಿ ಮಹಿಳೆಯರೇ, ಸಹೋದರರೇ, ಸಹೋದರಿಯರೇ, ಇಂದು ನಾನು ಹೇಳುತ್ತೇನೆ, ನಮ್ಮ ದೇಶ ಮುಂದುವರಿಬೇಕಾದ್ರ ನಮ್ಮ ರೈತರ ಮುಖ್ಯ. ಅವ್ರನ್ನ ನಾವು ತಿದ್ದಬೇಕಾಗೈತಿ. ಅದಕ್ಕೆ ಮಕ್ಕಳಿಗೂ ಸಹಿತ ಭೂಮಿ ಸೇವೆಯನ್ನು ಮಾಡ್ರಿ ಅಂತ ನಂದ ಕರೆ ಐತಿ. ರೈತರು ಸಾವಯವ ಗೊಬ್ಬರ ಹೆಚ್ಚಿಗೆ ಉಪಯೋಗ ಮಾಡ್ಬೇಕು. ಕಾಂಪೋಸ್ಟು, ಪಂಚಾಮೃತ, ಎರೆಹುಳ ಗೊಬ್ಬರ, ಸಗಣಿ ಗೊಬ್ಬರ ಇಂಥದನ್ನೆಲ್ಲ ಉಪಯೋಗಿಸಿ ಭೂಮಿ ತಾಯಿ ಆರೋಗ್ಯ ಕಾಪಾಡಬೇಕು. ಮಣ್ಣಿನ ಗುಣಮಟ್ಟ ರಕ್ಷಣೆ ಮಾಡಬೇಕು. ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಮ ಭೂಮಿ ಚಲೋ ಉಳಿತೈತಿ. ಮಾಡ್ಕೊಂತ ಮಾಡ್ಕೊಂತ ಹೆಚ್ಚಿಗೆ ಇಳುವರಿನೂ ಬರ್ತೈತಿ. ಶಾಂತಮ್ಮ ಶೇಖರ್ ಗೌಡ ಧರ್ಮಗೌಡ್ರ, ಇದುವರೆಗೆ ನಮ್ಮ ಆಕಾಶವಾಣಿಯ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಕೃಷಿ ಅನುಭವಗಳನ್ನು ನೀವು ಹೇಳ್ಕೊಂಡಿರಿ, ನಿಮ್ಮ ಜೀವನದ ಅನುಭವಗಳನ್ನು ಹೇಳ್ಕೊಂಡಿರಿ. ಭಾಳ ಭಾಳ ಧನ್ಯವಾದ. ನಮಸ್ಕಾರ ರೀ. ನಮಸ್ತೆ ರೀ. ಇದುವರೆಗೆ

ಎಣ್ಣೆ ಬಂದ ಮೇಲೆ ಅದ್ರದ್ದು ಇದಿರ್ತದಲ್ಲ ಶೇಂಗಾ ಗಟ್ಟಿಯಾಗಿರ್ತದ ನೋಡೋದು ಶೇಂಗಾ ಹಿಂಡಿ, ಅದು ನಮ್ಮ ಎತ್ತಿಗೆ ಎಷ್ಟು ರುಚಿ, ಬಹಳ ಬಾಯಿ ಚಪ್ಪರಿಸಿ ಹೊಡಿತಾವು. ಅದು ಇಂಥವೆಲ್ಲ ನಮ್ಮ ಜಾನುವಾರುಗಳಿಗೇನು ಬೇಕು ಅವನ್ನ ನಾವು ಲಕ್ಷ್ಯ ಮಾಡ್ಕೊಂಡೆ ಅಂದ್ರೆ ಖಂಡಿತವಾಗಿ ಕೂಡ ಅವು ನಮಗೆ ನೋಡಿ ಎಷ್ಟು ಯಥೇಚ್ಛವಾಗಿ ನಮ್ಮ ತಿಪ್ಪಿ ಗೊಬ್ಬರ ನಮ್ಗೆ ಬೇಕಾದಂಗೆ ಐತಿ. ನನಗೆ ಅದು ಎಷ್ಟು ಖುಷಿ ಅದ ಅಂದ್ರೆ ಇವತ್ತು ನಾನು ಹೊಲದಾಗ ನೀನು ತೋರಿಸಿದಾರೆ ಆಗಲೇ ಗೋಂಜೋಳ, ಆ ಥರ ಗೋಂಜೋಳ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಫಲವತ್ತತೆ ಹಂಗದ. ಮಳೆ ಜಾಸ್ತಿ ಆದರೆ ಏನು ಮಾಡಿದೆ ಅಂದ್ರೆ ಅದನ್ನು ಹರಿದು ಹೋಗಂಗೆ ಮಾಡಬೇಕು, ನೀರು ನಿಂತ ನೀರು ಹರಿದು ಹೋಗಂಗೆ ಮಾಡಿದ್ರೆ ಏನೋ ಜಾಸ್ತಿ ಇದ್ರೂ ಒಂದು ಕಡೆ ನಿಲ್ಲಂಗಿಲ್ಲ ಅಂದ್ರೆ ತನ್ನೇ ತಾನ ಬರೋಬರ ಆಕತಿ. ಜಾಸ್ತಿ ಮಳೆ ಆತ ಆಮತ್ ಬೇರೆ ಖರೆ, ಆದರೂ ಇಂಥವೆಲ್ಲ ಕೆಲವೊಂದಿಷ್ಟು ನಾವು ವಿಚಾರ ಇಟ್ಕೊಂಡ್ವಿ ಅಂದ್ರೆ ನಮಗೆ, ನಾ ಏನು ಗೊತ್ತಾನ ಯಾವಾಗಲೂ ಒಂದು ಕಡೆ ಹೇಳ್ತಿರ್ತೀನಿ ಕುಮಾರ, ನಾವು ಬರೀ ಸಾಕ್ಷರಾದ್ರೂ ಉಪಯೋಗಿಲ್ಲ, ಕೃಷಿ ಸಾಕ್ಷರ ಆಗಬೇಕು ಅಂತೇಳಿ. ಕೃಷಿಗೇನು ಬೇಕು, ಅಂದಾಜಲ್ಲಿ ಏನು ಕೆಲಸ ಮಾಡೋಂಗಿಲ್ಲ, ಆಮೇಲೆ ಮೈ ಮುರಿದು ಆಮೇಲೆ ಮನಸ್ಸಿನಿಂದ ಕೆಲಸ ಮಾಡಬೇಕು. ಕೃಷಿ ಅನ್ನೋದು ಏನಿದೆ ನಾನು ತಿಳ್ಕೊಂಡ ಪ್ರಕಾರ ಅಂದ್ರೆ ಪರಿಪೂರ್ಣ, ಅದು ಅದು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಪೂರ್ಣವಾಗಿ ನಾ ಅದ್ರಾಗ ಅವಲಂಬನೆ ಮಾಡಿನ. ಹಿಂಗಾಗಿ ಇವತ್ತು ನಾ ಯಶಸ್ವಿಯಾಗಿನ ಸಾಕಷ್ಟು ಮಂದಿ ನಿಮ್ಮಂಥವರೆಲ್ಲ ಬಂದು ಮಾಹಿತಿ ಕೇಳ್ತಾರೆ. ಅಲ್ಲಪ್ಪ ಈಗ ನಾನು ಜೋಳ ಒಂದ ಹಾಕ್ಬಾರ್ದನ್ನ ತಲೆಯಾಗೈತಿ, ಸಮಗ್ರ ಕೃಷಿ ಸ್ವಲ್ಪ ಮಾಡ್ಬೇಕನ್ನ ತಲೆಯಾಗೈತಿ, ಅದ್ರ ಬಗ್ಗೆ ಸ್ವಲ್ಪ ಏನಾರ ಏನೇನು ಹೇಳಲ್ಲ? ಮಾಡ್ಲ, ನೀನು ಹೇಳಿದ ಚಲೋ ಆಯ್ತು. ಯಾಕಂದ್ರೆ ಕಡಲೆ ಹಾಕ್ಬೇಕಂತ ನಿನ್ನ ವಿಚಾರ ಐತೆ, ಹೌದಿಲ್ಲ? ಕಡಲೆ ಹಾಕು ಬೇಡ ಅನ್ನಂಗಿಲ್ಲ, ಆದ್ರೆ ಅದ್ರ ಕೂಡ ಅಲ್ಲೊಂದಿಲ್ಲೊಂದು ಜೋಳದ ಕಾಳು ಹಾಕು. ಯಾಕೆ ಹೇಳ್ತೀನಿ ಕೇಳು, ಈಗ ಕಡಲೆ ಹಾಕ್ತದೆ ಕೀಟಗಳು ಬರ್ತಾವೆ ಕಡಲೆ ತಿನ್ನಕ್ಕೆ, ಜೋಳ ಹಾಕಿದ್ದೆ ಅಂದ್ರೆ ಅವ ಬಂದು ಆ ಕಡ್ಲಿ ತಿನ್ನಕಂತ ಇವು ಹಕ್ಕಿಗಳು ಬರ್ತಾವ ಪಕ್ಷಿಗಳು, ಆದ್ರೆ ನಿನ್ ಕಡ್ಲಿ ತಿನ್ನಂಗಿಲ್ಲ, ಅವು ಕಡ್ಲಿ ಒಳಗಿನ ಹುಳ ಇರ್ತಾವಲ್ಲ ಅವನ್ ತಿಂತಾವ, ನಿನಗೆ ಹೆಲ್ಪ್ ಮಾಡ್ತಾವ, ನಿನಗೆ ಸಹಾಯ ಮಾಡ್ತಾವ. ಆ ದೃಷ್ಟಿಯಿಂದ ನಿನಗೆ ಈ ಥರ ಬಹುಬೆಳೆ ಪದ್ಧತಿ ಆಗ್ಲಿ ಅಂದ್ರೆ ಎರಡರ ಬೆಳೆದ್ರೆ ನೋಡ್ರೆ ನೋಡ್ಬೇಕಾರೆ ನಿನ್ ಖಂಡಿತವಾಗಿ ಉತ್ತಮ ಇಳುವರಿ ಹಾಕತಿ, ಒಳ್ಳೆ ಭೂಮಿ ಐತಿ. ನಿಮ್ಮ ಅಪ್ಪಾಜಿ ನನಗೆ ಎಷ್ಟು ಹೇಳ್ತಿದ್ರು ಅಂದ್ರೆ ಅವ್ರು ನೋಡೇ ನಾ ಕಲ್ತೀನಿ ಇವತ್ತೆ, ಹಿಂಗಾಗಿ ನೀ ಮನಸ್ಸು ಮಾಡಿದ್ರೆ ಚಲೋ ಆಕತಿ, ಮಾಡಿನಿ ಮಾಡ್ತೀಯಲ್ಲ? ಏ ಮಾಡ್ತಾನೆ, ಖಂಡಿತ ಮಾಡ್ತೀನಿ. ಮತ್ತೆ ಒಂದ್ಸಲ ಆ ಕಡೆ ಹೋಗಿ ನೋಡೋಣ, ಅದ್ರಾಗ ಏನೇನು ಮಾಡ್ಬೋದು, ಮತ್ತೆ ಈ ಸಾವಯವಕ್ಕೆ ಏನೇನು ಬೇಕು ಅದನ್ನೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ಅದನ್ನು ಕಲ್ಕೋಬೇಕಾಗಿದೆ. ಈ ಸರಿ ಏನು ಸ್ವಲ್ಪ ದುಡ್ಡು ಖರ್ಚಾದ್ರು ಪರವಾಗಿಲ್ಲ, ತಿಪ್ಪಿಗೊಬ್ಬರು ತರಿಸಿ ಹಾಕೊಂಡಂತ. ಮುಂದಿನ ಸರಿ ನೋಡಪ್ಪ ನೀನು ಆಕಳ ಎಮ್ಮಿ ಸಾಕಬಿಡು, ಮನೆಯಾಗ ಮಕ್ಕಳಿಗೆ ಹೈನೂನು ಆಗತ್ತೆ, ಹಾಲು ಎಲ್ಲ ಸಿಗ್ತದೆ, ಆರೋಗ್ಯ ಚಲೋ ಇರ್ತೈತಿ, ನಿನ್ನ ಭೂಮಿ ಆರೋಗ್ಯನು ಚಲೋ ಇರ್ತೈತಿ. ಮಾಡೋಣಲ್ಲ? ಖಂಡಿತ. ಏ ಭಾಳ ಚಲೋ ಆತು ನೋಡು ಬಾ, ಮತ್ತೆ ನೀ ಹಗಲಲ್ಲ ಬರ್ತಿದ್ರೆ ಇಂಥವಲ್ಲ ನನಗೂ ಹೇಳ್ದಂಗೆ ಖುಷಿ ಆಕತಿ. ಇಲ್ಲೋ ಶರಣಪ್ಪಣ, ಈಗ ನಮ್ಮ ಊರಾಗ ನೀ ಒಬ್ಬನ ಹಿರಿಯ, ಎಲ್ಲ ನಮಗೆ ನೀನ ಮಾರ್ಗದರ್ಶಕ. ಇಲ್ಲ ನಿನಗೆ ನೀ ಬಂದಿಯಲ್ಲಪ್ಪ, ನನಗೆ ಅದ ಸಂತೋಷ. ಏನಾರ ಆದ್ರೆ ನಮ್ಮ ಕಷ್ಟ ನೀನು ಸ್ಪಂದಿಸ್ತೀಪ. ಬಾಯಿಲೇನು ಕುಮಾರ್ ಬಂದ ನೋಡು, ನಡೆಯ ತೊಂಬಂದ ಅವಳಕ್ಕೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಮೊರಬದ ಯಲ್ಲಪ್ಪ ಹನುಮಂತ ದೇವರ ಮನೆ ಮತ್ತು ಸಂಗಡಿಗರಿಂದ ಸಂಗ್ಯಾಬಾಳ್ಯ. ಸಂಗ್ಯಾಬಾಳ್ಯ ನಾಟಕದ ಗೀತೆಗಳು. ಸಂಗ್ಯಾಬಾಳ್ಯ ಆಟದ ಪದಗಳನ್ನು ಕೇಳುತ್ತಿದ್ದೀರಿ. ಹಿಂಬಾಲ್ ಬಂದವರೇ ವರ್ಯಾರ ಎಲ್ಲ ಹಿಂಬಾಲ್ ಬಾಟೆ ಮಾಡಲು ಐರಾರ ಅದರ ಇಲ್ಲಿಯ ತನಕ ಮೊರಬದ ಯಲ್ಲಪ್ಪ ಹನುಮಂತ ದೇವರ ಮನೆ ಮತ್ತು ಸಂಗಡಿಗರು ಹಾಡಿದ ಸಂಗ್ಯಾಬಾಳ್ಯ ಆಟದ ಪದಗಳನ್ನು ಕೇಳಿದ್ವಲ್ಲ. ಈಗ ಸೋಮಲಿಂಗಪ್ಪ ಹೊಸೂರ್ ಮತ್ತು ಸಂಗಡಿಗರು ಹಾಡಿರುವ ಒಂದು ಗೀಗಿ ಪದ ಕೇಳೋಣಂತ. ಅತ್ತಿಯ ಪ್ರೀತಿ ಅಳಿಯದ ಬಾಳ ಹೆತ್ತ ಮಗನಿಗಿರತದ ಸ್ವಲ್ಪ ಮಗಳ ಗಂಡ ಅಂದ್ರ ಮುಗಳ ನಗಿಯಿಂದ ತಗದ ಹಾಡ ತರ ತರ ಸಂಪಾರಿ ಅಳಿಯ ಮನೆಗೆ ಬಂದ್ರ ಹೇಳಲೇನ ಎವ್ವ ಕಾಳ ಕತ್ತಲ ಕಚ್ಚಿ ರಂಗ ದೀಪ ಕಾಳ ಕತ್ತಲ ಕಚ್ಚಿ ರಂಗ ದೀಪ ಶಾಮಿಗೆ ಸಕ್ಕರೆ ಗಮಲಿ ಉಗದತ್ತ ನಿಮಲಯಾಲಕ್ಕೆ ಶುಂಠಿಯ ತಂಪ ಅಳಿಯ ಉನ್ನತೆ ಕುಂತ್ರ ಹೊಳೆಯ ನೀರಿನಂಗ ಬಳಸ ಕಾಳನ ಚವ ತುಪ್ಪ ಪಟ್ಟಿಯ ಮಗನಿಗೆ ಈತ ಚಟಿಗೆ ತಳ ಸಂಸ್ಥೆ ನಿನ್ನ ನೀಳ ತಾಳದಪ್ಪ ಅತ್ತಿಯಾದವರೆಲ್ಲ ಇಲ್ಲಿ ಸವದಿರುತ್ತಾರಂತ ಎತ್ತಿ ಹೇಳೋದು ಆಗತತೆ ತಾಪ ನನಗ ಎತ್ತಿ ಹೇಳೋದು ಆಗತತೆ ತಾಪ ಅಷ್ಟು ತಾಯಿಗಳಿಗೆ ನಿಷ್ಠೂರ ಹೇಳತ್ತೇನ ಚಿತ್ತ ಹಿರಿಯರೆ ಮಾದರಿ ಮಾಪ ಉದ್ಧಾರ ಮಾಡುವಂತ ಕಾಸಿಗೆ ನೀವು ಹೇಸಿ ನನ್ನ ಸಮತೆ ಅನ್ನೋದು ತಪ್ಪ ಹೇಸಿ ನನ್ನ ಸಮತೆ ಅನ್ನೋದು ತಪ್ಪ ಶಶಿಯಣ್ಣಿನ ಆ ಕಾರಣ ದೋಷ ಹೊರಿಸಿ ಅವರಿಗೆ ತ್ರಾಸ ಕೊಟ್ಟರ ಬರ ಪ್ರತಿ ಪಾಪ ಮಗನ ಮಕ್ಕಳೆಲ್ಲ ಮಗಳಾಗಿ ಹತ್ತುರಕ್ಕ ಜಗಳ ಮಾಡತೀರವ್ವ ನಿಮಗ ಹಾಯವಲ್ಲ ದುರಗವ್ವ ನಿಮಗ ದುರಗವ್ವ ಹಿಂಗಂಗ ಪಡೆದ ಮಂಗನ ಮರಿಹಂಗ ಎಳೆದ ಒಗಿಯ ತೀರವ್ವ ಶತದಿಂದ ಹೋಗಿದಂತ ಕಟವೈಗೆ ತಿಳಿತೀರವ್ವ ಕೊಸಿಯ ಮಕ್ಕಳ ಖುಷಿಯ ಇರುವುದಿಲ್ಲ ವ್ಯಾಸರ ಮಾಡತೀರುವ ಮೂತಿ ಕೂಡ ಹಾಕತೀರುವ ಹಾಕತೀರುವ ದಿನದ ಮೂತಿ ಅತ್ತಿ ತಗಿಯೋ ಜಾವಗಳ ಮಗಳ ಮಕ್ಕಳ ಬಿರಬೇಕ ಗುಂಪ ಮಗಳ ಮಕ್ಕಳ ಬಿರಬೇಕ ಗುಂಪ ಮಗಳ ಗಂಡ ಅಂದ್ರೆ ಮುಗಳ ನಗಿಯಿಂದ ತಗದ ಹಾಡ ಸಳ ಸ್ವರ ಸಂಪಾ